ನಮ್ಮೆತ್ತಿನ ಕೊಳ್ಳಾಳಿ ಸರ ಪುಣಿ ಯಾರ ಬಿತ್ತೀರಿ ಕೊಡುರವು ಯಾರ ಬಿತ್ತೀರಿ ಕೊಡುರವ ನಮ್ಮ ಸವಾಮೇವಲ್ಲ ನೀರ ಕುಡಿಯವಲ್ಲ ಎಲ್ಲಮ್ಮ ನಿನ್ನ ಮಗ ಎಳೆಯ ಪರಸರಾಮ ಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ ಸತ್ಯಮ ತೂಗಿದರ ಸುಖ ನೀದ ಎಲ್ಲಮ್ಮ ನಿನ ಮಗ ಎಳೆಯ ಪರಸರಾಮ ಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ್ಲ ಸತ್ಯಮ್ಮ ತೂಗಿದರ ಮಲಗಲ್ಲ ಎಂಟತ್ತ ಒಡಕೊಂಡು ಕಂಟಾಗ ಒದುವಾಗ ಗಂಟ ಬಿದ್ದಾಳು ಇದಿ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸರಾದ ರ್ಯಾಂಗ ನಡೆದಾಳು ನೀಲಮ್ಮ ಗೋಧಿ ಸಸಿಯಾಗಿ ಪುಟುದಾಳು ಬಸರಾದ ರ್ಯಾಂಗ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಅಸಮಗಳ ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಚಕ್ಕರ ಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ್ಯ ದುಃಖ ಮಾಡುತ್ತಾನು ರಣುದಾಗ ಕರಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ್ಯ ದುಃಖ ಮಾಡುತ್ತಾನು ರಣುದಾಗ ದುಃಖ ಮಾಡುತ್ತಾನು ರಣುದಾಗ ಅಭಿಮಾನ್ಯ ಚಿಕ್ಕರ ಸೈಂದವನ ಕೈಯಾಗ ಬಾಕಾಲಿ ತೋಳಿಡದು ಯಾಕಳತಿ ಚೆನ್ನಮ್ಮ ಭೀಮಾರತಿ ಎಂಬ ನಿನ ಮಾಗ ಭೀಮಾರತಿ ಎಂಬ ನಿನ ಮಾಗ ಹುಟ್ಟಿದರೆ ಬಾಗಿಲ ಬಂಗಾರ ಜಡಿಸೇವ ಆ ಕಲ್ಲು ಈ ಕಲ್ಲು ಅದರಾಳದಿಯ ಕಲ್ಲು ಹೆಸರಾದ ಕಲ್ಲ ಇಲ ಕಲ್ಲು ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ಸರಾಳದಿಯ ಕಲ್ಲ ಸರಾದ ಕಲ್ಲ ಇಲ ಕಲ್ಲ ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಯಾಕಪ್ಪ ನನ ಗೆಳೆಯ ಮಾರಿ ಸಪ್ಪಗ ಮಾಡಿ ವಾದಾಡಿದಿಯನು ಮನಿಯಾಗ ವಾದಾಡಿದೇನು ಮನಿಯಾಗ ನನ ಗೆಳೆಯ ದ್ವಾಸಿ ಮಾಡಿವಿ ಉಣುಬಾರು ವಾದಾಡಿದೇನು ಮನಿಯಾಗ ನನ ಗೆಳೆಯ ದ್ವಾಸಿ ಮಾಡಿವಿ ಉಣುಬಾರು ಮನಿಯಾಗ ನನ ಗೆಳೆಯ ದ್ವಾಸಿ ಮಾಡಿವಿ ಉಣುಬಾರು ಅಂಪಯ್ಯ ಪಂಪಯ್ಯ ಕಂ ಜಂತ ಗಲ್ಲ ಇರುಪಯ್ಯನ ಗುಡಿ ಮುಂದಾವಾಗಿ ಗಂಗಾರುದಾಳು ಇರುಪಯ್ಯನ ಗುಡಿ ಮುಂದಾವಾಗಿ ಗಂಗಾರುದಾಳು ಯರಿಯನ್ನ ಹೊಲದಾಗ ಎಳಿಯ ಸೈತಿಯ ಕಾಯಿ ಯರಿಯಂದರ್ಯಂಗ ಕಳ್ಳೆ ಕಟಗಿಡ ಕಡ